ದ್ಯುರಲಿ ಕುಲ್ಕೆ ಬಾರ ಮುಂತಿರ ಠಲ್ಕೆ ಬಾರ ಮುಂತಿರ ಪುತ್ತಿ ಮೀರಾ ಮೋಗೆ ಕಂದೆ ಜುಂತಿರ ದ್ಯುರಲಿ ಮಾ ಬರ ಕೊಚ್ಛಾಯಲಿ ಆತ ಸಮಯ ಓ ಕಾಲಿ ಓರಾಲಿ ಗರಿಗೊ ಭೂಲ್ಯು ಕರೆ ಮೇರು ಮಾಯಲಿ ಠಲ್ಕೆ ಬಾರ ಮುಂತಿರ ಪುತ್ತಿ ಮೀರಾ ಮೋಗೆ ಕಂದೆ ಜುಂತಿರ ದ್ಯುರಲಿಮಾ ಬರಕು ಛಾಯಲೆ ಆತ ಸಮಯ ಓ ಕಾಲಿ ಓರಾಲಿ ಗರಿಗೊ ಭೂಲ್ಯು ಕರೆ ಮೇರು ಮಾಯಲಿ ಆತ ಸಮಯ ಓ ಕಾಲಿ ಓರಾಲಿ ಗರಿಗೊ ಭೂಲ್ಯು ಕರೆ ಮೇರು ಮಾಯಲಿ ಮಾ ಬರ್ಕೋ ಛಾಯಲೇ गर्छु मायाको कुरो, मायाको कुरो। तिमी बिना हुन्छु म पुरो, देउरालीमा बरको छायाले आत समय उकाली ओराली गरेको, भुल्यो क्यारे मेरो मायाले मायाको कुरो। तिमी बिना हुन्छु म पुरो, देउरालीमा बरको छायाले आत समय उकाली ओराली गरेको, भुल्यो क्यारे मेरो मायाले आत समय उकाली ओराली गरेको, भुल्यो क्यारे मेरो मायाले। आत समय उकाली ओराली गरेको,